ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಸರಿಯಾಗಿ 6:51. ಇದೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳೋಣ ಕಯ್ಯಾರ ಕಿಞ್ಞಾಳ ರೈ ಅವರ ರಚನೆಯ ಒಂದು ದೇಶಭಕ್ತಿ ಗೀತೆ, ಐಕ್ಯ ವಂದೇ ಮಂತ್ರ. ಐಕ್ಯದಿಂದ ಸ್ವತಂತ್ರ ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ ತೇಲುತ್ತಿರಲಿ. ಐಕ್ಯ ಒಂದೇ ಮಂತ್ರ ಐಕ್ಯದಿಂದ ಸ್ವತಂತ್ರ ಐಕ್ಯ ಗಾನದಿ ರಾಷ್ಟ್ರ ತೇಲುತ್ತಿರಲಿ ತೇಲುತ್ತಿರಲಿ. ಅಜ್ಞಾನ ಪಂಕದಲ್ಲಿ ಅದ್ದಿರುವ ಜನರಲ್ಲಿ ಮತಭೇದ ಬರಲುಂಟೆ ಎಲ್ಲರೊಂದೇ. ಅಜ್ಞಾನ ಪಂಕದಲ್ಲಿ ಅದ್ದಿರುವ ಜನರಲ್ಲಿ ಮತಭೇದ ಬರಲುಂಟೆ ಎಲ್ಲರೊಂದೇ. ಪಕ್ಷವೇ ಪಂಥವೇ ಜಾತಿಯೇ ನೀತಿಯೇ ಮೌಢ್ಯ ಮುರಿಯುವ ಬನ್ನಿ ಎಲ್ಲರೊಂದೇ. ಪಕ್ಷವೇ ಪಂಥವೇ ಜಾತಿಯೇ ನೀತಿಯೇ ಮೌಢ್ಯ ಮುರಿಯುವ ಬನ್ನಿ ಎಲ್ಲರೊಂದೇ. ಐಕ್ಯ ಒಂದೇ ಮಂತ್ರ ಐಕ್ಯದಿಂದ ಸ್ವತಂತ್ರ ಐಕ್ಯ ಗಾನದಿ ರಸ ತೇಲುತ್ತಿರಲಿ ತೇಲುತ್ತಿರಲಿ. ಸ್ವಾತಂತ್ರ್ಯ ಪಡೆದಿಹೆವು ತಲೆ ಎತ್ತಿ ನಡೆಯುವೆವು ವಜ್ರದೇಹಿಗಳ ಬನ್ನಿರಲ್ಲ. ಸ್ವಾತಂತ್ರ್ಯ ಪಡೆದಿಹೆವು ತಲೆ ಎತ್ತಿ ನಡೆಯುವೆವು ವಜ್ರದೇಹಿಗಳ ಬನ್ನಿರಲ್ಲ. ಸ್ವಾತಂತ್ರ್ಯವೇ ಪಕ್ಷ ಸ್ವಾತಂತ್ರ್ಯವೇ ಪಂಥ ಸ್ವಾತಂತ್ರ್ಯವೇ ಜಾತಿ ಎನ್ನಿರಲ್ಲ. ಸ್ವಾತಂತ್ರ್ಯವೇ ಪಕ್ಷ ಸ್ವಾತಂತ್ರ್ಯವೇ ಪಂಥ ಸ್ವಾತಂತ್ರ್ಯವೇ ಜಾತಿ ಎನ್ನಿರಲ್ಲ. ಐಕ್ಯ ಒಂದೇ ಮಂತ್ರ ಐಕ್ಯದಿಂದ ಸ್ವತಂತ್ರ ಐಕ್ಯ ಗಾನದಿ ರಸ ತೇಲುತ್ತಿರಲಿ ತೇಲುತ್ತಿರಲಿ. ಭಾರತದ ಬಿಡುಗಡೆಗೆ ಹೋರಾಡಿರುವ ನಮಗೆ ಯಾರ ಭಯ ನಾವಿಂದು ಮುಂದಾಗಿರೆ. ಭಾರತದ ಬಿಡುಗಡೆಗೆ ಹೋರಾಡಿರುವ ನಮಗೆ ಯಾರ ಭಯ ನಾವಿಂದು ಮುಂದಾಗಿರೆ. ಹೇಳುವೆವು ಹುಡುಕುವೆವು ಏಳುವೆವು ಬೀಳುವೆವು ಎಲ್ಲರೂ ಒಮ್ಮೆಗೆ ಮುಂದಾಗಿರೆ. ಹೇಳುವೆವು ಹುಡುಕುವೆವು ಏಳುವೆವು ಬೀಳುವೆವು ಎಲ್ಲರೂ ಒಮ್ಮೆಗೆ ಮುಂದಾಗಿರೆ. ಐಕ್ಯ ಒಂದೇ ಮಂತ್ರ ಐಕ್ಯದಿಂದ ಸ್ವತಂತ್ರ ಐಕ್ಯ ಗಾನದಿ ರಸ ತೇಲುತ್ತಿರಲಿ ತೇಲುತ್ತಿರಲಿ. ತಾಯ ಮಕ್ಕಳು ಬೇರೆ ಬೇರಾಗಲು ನಾವಾದೆ ಒಕ್ಕಲು ಕೇಳಿರಲ್ಲ. ಹಿಡುಗೆಜ್ಜೆ ನಡೆ ಮುಂದೆ ಪಡೆ ಪ್ರೇಮ ಬಲದಿಂದ ಐಕ್ಯ ಭಾರತ ಜವದೆ ಬಾಳಿರಲ್ಲ. ಹಿಡುಗೆಜ್ಜೆ ನಡೆ ಮುಂದೆ ಪಡೆ ಪ್ರೇಮ ಬಲದಿಂದ ಐಕ್ಯ ಭಾರತ ಜವದೆ ಬಾಳಿರಲ್ಲ. ಐಕ್ಯ ಒಂದೇ ಮಂತ್ರ ಐಕ್ಯದಿಂದ ಸ್ವತಂತ್ರ ಐಕ್ಯ ಗಾನದಿ ರಸ ತೇಲುತ್ತಿರಲಿ ತೇಲುತ್ತಿರಲಿ. ಇದೀಗ ಕೇಳೋಣ ಸಿದ್ಧಲಿಂಗ ಪಟ್ಟಣ ಶೆಟ್ಟಿ ಅವರ ವಿರಚಿತ ಒಂದು ದೇಶಭಕ್ತಿ ಗೀತೆಯನ್ನ. ಸಿದ್ಧಲಿಂಗ ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ. ನೂರು ಮಾತುಗಳನ್ನು ಹೇಳಿ ಮೋಸ ಮಾಡಬೇಡಿ ರಣ್ಣ, ನಮ್ಮ ಎದೆಗಳನ್ನೇ ಸೀಳಿ ಮೋಸ ಮಾಡಬೇಡಿ ರಣ್ಣ, ನಮ್ಮ ಎದೆಗಳನ್ನೇ ಸೀಳಿ. ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ. ಸರ್ವ ಭೇದಗಳನ್ನು ಮರೆತು ಇಂದು ಪ್ರಮುಖ ಘಟ್ಟದಲ್ಲಿ, ಸರ್ವ ಭೇದಗಳನ್ನು ಮರೆತು ಇಂದು ಪ್ರಮುಖ ಘಟ್ಟದಲ್ಲಿ, ಎಲ್ಲರೊಂದೇ ಹೃದಯವಾಗಿ ಮೊಳಗಬೇಕು ರಾಷ್ಟ್ರದಲ್ಲಿ, ಎಲ್ಲರೊಂದೇ ಹೃದಯವಾಗಿ ಮೊಳಗಬೇಕು ರಾಷ್ಟ್ರದಲ್ಲಿ. ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ. ಎತ್ತಬೇಡಿ ಹುಗಿದು ಹೋದ ಭಿನ್ನ ಮತಗಳನ್ನು ಮತ್ತೆ ಎತ್ತಬೇಡಿ. ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ. ಐಕ್ಯ ಭಾವದಿಂದ ದುಡಿದು ಘನತೆ ವೆತ್ತ ದೇಶವನ್ನು, ಐಕ್ಯ ಭಾವದಿಂದ ದುಡಿದು ಘನತೆ ವೆತ್ತ ದೇಶವನ್ನು, ತ್ಯಾಗ ನಿಷ್ಠೆ ಶ್ರಮದ ಜೊತೆಗೆ ಕಟ್ಟಬೇಕು ನಾವು ಇನ್ನು, ತ್ಯಾಗ ನಿಷ್ಠೆ ಶ್ರಮದ ಜೊತೆಗೆ ಕಟ್ಟಬೇಕು ನಾವು ಇನ್ನು. ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ, ಬನ್ನಿರಣ್ಣ ಬನ್ನಿರಿ, ಬದುಕ ಸೊಗಸ ತನ್ನಿರಿ. ಇದುವರೆಗೂ ದೇಶಭಕ್ತಿ ಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮೂಡಿಬರಲಿದೆ. 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು, 7:45 ಮತ್ತೆ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಮುಂದುವರಿಯಲಿದೆ.